ಸಚಿವ ಪರಮೇಶ್ವರ್ ರಾಯಚೂರಿನ ಸಿಂಧನೂರಿನಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಮಾನ್ಯ ಕೊಲೆ ಪ್ರಕರಣದ ಪ್ರಬಲ ಸಾಕ್ಷ್ಯ ಲಭ್ಯ, ಡಿಜಿಪಿ ಡಾ ಕೆ ರಾಮಚಂದ್ರರಾವ್ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಸ್ಪತ್ರೆಗಳ ಮೇಲ್ದರ್ಜೆಗೆ ನಿರ್ಧಾರ, ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ವಿಜಯ ಹಜಾರೆ ಟೂರ್ನಿ, ತ್ರಿಪುರಾ ವಿರುದ್ದ ಕರ್ನಾಟಕಕ್ಕೆ 80 ರನ್ಗಳ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಅಥವಾ ವಾತಾವರಣ ವೈಪರೀತ್ಯ, ಅದರ ಹೊಂದಾಣಿಕೆ ಬಗ್ಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಶ್ರೀಮತಿ ಶಾರದಾ ಕೆ ಅವರೊಡನೆ ಸಂದರ್ಶನ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಹವಾಮಾನ ಬದಲಾವಣೆ ಅಥವಾ ವಾತಾವರಣ ವೈಪರೀತ್ಯ, ಅದರ ಹೊಂದಾಣಿಕೆ ಬಗ್ಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಶ್ರೀಮತಿ ಶಾರದಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗ ಬಂಧುಗಳಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವರು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಅವರು ರಾಜ್ಯ ಸರ್ಕಾರದ ವಿವಿಧ ಭಾಗಗಳಲ್ಲಿ ಈ ಒಂದು ಜಲಸಂಪನ್ಮೂಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮತ್ತು ಪ್ರಾಜೆಕ್ಟ್ ಹೀಗೆ ಅನೇಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರದ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ, ಇವತ್ತು ಇವರ ಒಂದು ಪರಿಚಯ ಮಾಡಿಕೊಡ್ತಾ ಮತ್ತು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಮೇಡಮ್ ಶಾರದಾ ಕೆ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಎಲ್ಲ ಕಡೆ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಹವಾಮಾನದಿಂದ ನಷ್ಟ ಉಂಟಾಗ್ತಾ ಇದೆ, ಈ ತರ ಮಾಹಿತಿ ಎಲ್ಲರೂ ನಾವು ಅಲರ್ಟ್ ಆಗಬೇಕು, ನಮಗೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಇದೆ. ತಮ್ಮಂಥ ವಿಜ್ಞಾನಿಗಳು ಇಂಜಿನಿಯರ್ಗಳು ಈ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿ ಹೇಗಾದರೂ ಮಾಡಿ ನಮ್ಮದು ಮುಂಬರುವ ಪೀಳಿಗೆಗೆ ವಾತಾವರಣವನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗೋಣ, ಈ ಒಂದು ದಿಶೆಯಲ್ಲಿ ತಾವು ಕೂಡ ಇವತ್ತು ಮಾಹಿತಿಯನ್ನು ನೀಡಬೇಕು. ತಮ್ಮ ಒಂದು ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಈ ಒಂದು ಎನ್ವೈರನ್ಮೆಂಟ್ ಅಂದರೆ ಪರಿಸರಕ್ಕೆ ಪೂರಕವಾಗಿ ಮತ್ತೆ ನೀರಿನ ಸದ್ಬಳಕೆ ಆಗಬೇಕು, ನಮ್ಮ ರೈತರಿಗೂ ಸಿಗಬೇಕು, ಮತ್ತೆ ನಮ್ಮ ಆಜುಬಾಜು ನಮ್ಮ ಊರು ಸುತ್ತಮುತ್ತನೂ ಕೂಡ ವಾತಾವರಣ ಹಸಿರಾಗಿರಬೇಕು, ಈ ಒಂದು ದಿಶೆಯಲ್ಲಿ ತಮ್ಮ ಇಲಾಖೆ ಯಾವ ತರ ಕೆಲಸ ಮಾಡ್ತಾ ಇದೆ ಮೇಡಮ್, ಒಂದೊಂದಾಗಿ ಹೇಳ್ತಾ ಹೋಗಿ. ಧನ್ಯವಾದಗಳು ಸರ್. ಇವತ್ತು ನಾನು ಹವಾಮಾನ ಬದಲಾವಣೆ ಅಂದರೆ ವಾತಾವರಣ ವೈಪರೀತ್ಯ ಅದರ ಬಗ್ಗೆ ಹೊಂದಾಣಿಕೆ ಹೇಗೆ ಹೋಗೋದು, ಅದರೊಳಗೂ ನಾವು ನೀರಿನ ಸಂಪನ್ಮೂಲದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಈಗ ತಮಗೆ ತಿಳಿದ ಹಾಗೆ ವಾತಾವರಣ ವೈಪರೀತ್ಯ ಆಗಿದೆ ಅದೇನು ಹೊಸ ವಿಷಯ ಅಲ್ಲ, ತಮಗೆಲ್ಲ ತಿಳಿದಿದೆ ಅಂದ್ರೆ ಅನುಭವಕ್ಕೆ ಬಂದಿದೆ. ಮೇನ್ ಆಗಿ ಇವಾಗ ಸಂಪನ್ಮೂಲ ಅಂತ ಹೇಳಿದ್ರೆ ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಪರಿಸರ, ಗಾಳಿ ಅಥವಾ ಉಷ್ಣಾಂಶ ಅಥವಾ ಸಮುದ್ರದ ಮಟ್ಟ, ಎಲ್ಲಾ ಸಂಪನ್ಮೂಲಗಳಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ದೀರ್ಘಾವಧಿಯಲ್ಲಿ ಈ ಬದಲಾವಣೆಗಳನ್ನ ಆಗಿರೋದನ್ನ ನಾವೆಲ್ಲ ಗಮನಿಸಿದೀವಿ. ಈ ವಿಷಯವನ್ನ ನಾನು 3 ಆಯಾಮಗಳಲ್ಲಿ ವಿಮರ್ಶನೆ ಮಾಡಕ್ಕೆ ಇಷ್ಟಪಡ್ತೇನೆ. ಒಂದು, ಈ ಆಗಿರುವ ಬದಲಾವಣೆಯನ್ನ ಇನ್ನಷ್ಟು ಜಾಸ್ತಿ ಆಗದಂತೆ ಅಂದ್ರೆ ಉಲ್ಬಣಗೊಳ್ಳದಂತೆ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ, ಅದರ ಬಗ್ಗೆ ಸಹ ನಾವು ಒಂದು ಚಿಂತನೆ ನಡೆಸಬೇಕು. ಅದೇ ರೀತಿ ಆಲ್ರೆಡಿ ಇರೋ ಬದಲಾವಣೆಗೆ ತಕ್ಕಂತೆ ನಮ್ಮ ಜೀವನ ಅಂದ್ರೆ ಕೃಷಿ ಜೀವನ ಆಗಿರ್ಬೋದು ಅಥವಾ ನಾಗರಿಕ ಜೀವನವನ್ನ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅದರದ್ದು ಬಗ್ಗೆ ಸಹ ನಾವು ಅಂದ್ರೆ ಇವಾಗ ಬೇರೆ ಆಪ್ಷನ್ ಇಲ್ಲ, ಬೇರೆ ಆಯ್ಕೆಗಳಿಲ್ಲ, ಇದ್ರ ತಕ್ಕಂಗೆ ನಾವು ಜೀವನವನ್ನ ಸಾಗಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಮಾತನಾಡೋಣ. ಹಾಗೂ ಆಲ್ರೆಡಿ ಈ ಹವಾಮಾನ ಬದಲಾವಣೆಯಿಂದ ಏನೇನಾಗಿದೆ ಅದನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡೋ ಬಗ್ಗೆ ಚಿಂತನೆ ನಡೆಸೋದು ಸಹ ಅಷ್ಟೇ ಅವಶ್ಯಕವಾಗಿದೆ. ಸೊ ಈಗ ಒಂದೊಂದಾಗೆ ಬರ್ತೇನೆ. ಈ ಮುಂಚೆ ನಾನು ಏನ್ ಹೇಳಿದೆ ಅಂದ್ರೆ ಉಲ್ಬಣಗೊಳ್ಳದಂತೆ ಕಾಪಾಡೋದು ಹಾಗೂ ಪುನರ್ ಸ್ಥಾಪಿಸುವ ಬಗ್ಗೆ, ಇವೆರಡು ಒಂದಕ್ಕಿಂತ ಭಿನ್ನವಾಗಿದ್ರೂ ಸಹ ಒಂದು ಪರಿಹಾರ ವಿಷಯಕ್ಕೆ ಬಂದಾಗ ಅವೆರಡು ಮಧ್ಯೆ ಹೊಂದಾಣಿಕೆ ಇದ್ದೇ ಇದೆ. ಸೊ ಅದನ್ನ ನಾವು ಕೊನೆಯದಾಗಿ ಹೇಳ್ಕೊಡೋಣ. ಇವಾಗ ನಾವು ಇರೋ ಬದಲಾವಣೆಗೆ ತಕ್ಕಂತೆ ಹೇಗೆ ನಮ್ಮ ಜೀವನವನ್ನು ಹೊಂದಾಣಿಕೆ ಮಾಡ್ಕೊಬೇಕು ಅನ್ನೋದು ಬಗ್ಗೆ ಮಾತಾಡೋಣ. ಈಗ ಸಂಪನ್ಮೂಲ ಅಂತ ಹೇಳಿದ್ವಲ್ಲ, ಅದರೊಳಗೆ ನೀರು ಅತಿ ಅವಶ್ಯಕ. ನಮ್ಮ ದೇಶ ನಮಗೆ ಕೃಷಿ ಜೀವನನೇ ಫಸ್ಟ್ ಪ್ರಯಾರಿಟಿ. ಸೊ ನೀರು ಅಂತ ಬಂದಾಗ ಇದರ ಮುಖ್ಯ ಮೂಲ ಯಾವುದು ಅಂದ್ರೆ ಮಳೆ. ಮಳೆಯಿಂದ ಅದು ನದಿಯಲ್ಲಿ ಹರಿದು ಹೋಗುತ್ತೆ, ನದಿ ಮತ್ತೆ ಸರೋವರ ಅಥವಾ ಸಮುದ್ರಗಳಲ್ಲಿ ಸೇರುತ್ತೆ. ಈ ಮಳೆಯಿಂದ ಸಮುದ್ರಕ್ಕೆ ಸೇರೋ ಅಂತರದಲ್ಲಿ ನಮ್ಮ ಅಂತರ್ಜಲ ಅಂತ ಒಂದಿದೆ, ಅಂದ್ರೆ ಭೂಮಿಯ ಒಳಗೆ ನೀರು ಹಿಂಗಿ ಬಿಟ್ಟು ಅದ್ರ ಮಟ್ಟನ ಏರಿಸಬೇಕು, ಅದು ಸಹ ಅಷ್ಟೇ ಮುಖ್ಯವಾಗಿದೆ. ಈಗ ವಾತಾವರಣ ಯಾಕೆ ಬದಲಾವಣೆ ಆಗುತ್ತೆ, ಈಗ ಆಲ್ರೆಡಿ ಹೇಳಿರ್ತಾರೆ, ಒಂದೆರಡು ಅಂಶ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಾತಾವರಣ ಯಾಕೆ ಬದಲಾಗತ್ತೆ, ಹೇಗೆ ಬದಲಾಗತ್ತೆ, ಯಾವುದ್ರಿಂದ ಆಗತ್ತೆ ಅಂತ ಹೇಳಿದ್ರೆ, ಮೇನ್ ಅರ್ಬನೈಸೇಷನ್ ಅಂದ್ರೆ ನಗರೀಕರಣ. ದಿನೇ ದಿನೇ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ, ನಗರೀಕರಣ ಹೆಚ್ಚಾಗಿರೋದ್ರಿಂದ ಅದು ಕೃಷಿ ಬಿಸಿರಾಗಿರುವ ಭೂಮಿನ ಕಡದ್ಬಿಟ್ಟು ಅಥವಾ ದಟ್ಟವಾಗಿರುವ ಹಸಿರು ಪ್ರದೇಶ ಕಡಿಮೆ ಆಗಿ ಲೇಔಟ್ ಗಳಾಗಿ ಮಾರ್ಪಾಡಾಗೋದು. ಮತ್ತೆ ಇಂಗಾಲ, ತಮಗೆಲ್ಲ ತಿಳಿದ ಹಾಗೆ ಕಾರ್ಬನ್, ಈ ನಾವು ಪಳಿಯುಳಿಕೆ ಇಂಧನ ಬಳಸೋದ್ರಿಂದ ಇಂಗಾಲ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ, ಅದು ನಮ್ಮ ವಾತಾವರಣದಲ್ಲಿ ಸೇರ್ಕೊಂಡು ಅದರಿಂದನೂ ಸಹ ಬದಲಾವಣೆಗಳಾಗೋದು ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಕಾರ್ಖಾನೆಗಳಾಗಿರಬಹುದು ಅಥವಾ ರಾಸಾಯನಿಕ ಕೃಷಿಯಿಂದನೂ ಸಹ ಈ ಮಣ್ಣಿನ ಫಲವತ್ತತೆ ಅಥವಾ ನೀರು ಕಲುಷಿತಗೊಳ್ಳೋದು ಸಹ ಸರ್ವೇ ಸಾಮಾನ್ಯವಾಗಿದೆ. ಇದೇ ರೀತಿ ನಾವು ಈಗ ಕಳೆದ ಒಂದು 20-25 ವರ್ಷದ ಮಳೆ ಮತ್ತು ತಾಪಮಾನದ ಒಂದು ಅಂಕಿಅಂಶ ಹಾಕೊಂಡು ನಾವು ಮುಂಬರುವ ಅಂದ್ರೆ 2030 ಏನಾಗತ್ತೆ ಅಂತ ಹೇಳಿ ಒಂದು ಅಧ್ಯಯನ ನಡೆಸಿದೀವಿ. ಈ ಅಧ್ಯಯನದ ಪ್ರಕಾರ ಒಂದು 5-10% ಮಳೆ ಈ ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಂದ್ರೆ ನಿಮಗೆ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಆಗತ್ತೆ. 10-15% ಮಧ್ಯ ಕರ್ನಾಟಕ ಅಂದ್ರೆ ಶಿವಮೊಗ್ಗ, ಬೆಳಗಾವ್ ಆ ಸೈಡ್ ಅಲ್ಲಿ 10-15% ಮಳೆ ಜಾಸ್ತಿ ಆಗತ್ತೆ ಅಂದ್ರೆ ಇದೆಲ್ಲ 2030. ಅದೇ ರೀತಿ ಪಶ್ಚಿಮ ಘಟ್ಟಗಳಲ್ಲಿ ಒಂದು 15-20% ಶೇಕಡ ಮಳೆ ಜಾಸ್ತಿ ಆಗತ್ತೆ. ನಿಜವಾಗಿ ಮೇಡಮ್, ಇದು ಒಂದು ಅಗದಿ ಹೊಸದಾದ ಒಂದು ಮಾಹಿತಿಯನ್ನ ಒಬ್ಬ ತಾಂತ್ರಿಕ ಪರಿಣತರಾಗಿ ತಾವು ಕೊಡ್ತಾ ಇದ್ದೀರಿ. ನಿಜವಾಗೂ ಈ ಒಂದು ನಿರೀಕ್ಷೆ ಮುಂಬರುವ ದಿನಗಳಲ್ಲಿ ನಮ್ಮ ಜನ ಈಗ ನೋಡಿ, ಈಗ ಕಡಿಮೆ ಮಳೆಯಿಂದನೇ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಈಗ 15-20% ಮಳೆ ಜಾಸ್ತಿ ಆದ್ರೆ ಇನ್ನು ಎಷ್ಟು ಅನಾಹುತ ನಾವು ಎದುರಿಸಬೇಕು, ಅತಿವೃಷ್ಟಿ. ಅದೇ ರೀತಿ ಈಗ ತಾಪಮಾನದಲ್ಲೂ ಸಹ ನಾವು ಅಧ್ಯಯನ ಮಾಡಿದಾಗ 0.5-1 ° C ಉತ್ತರ ಕರ್ನಾಟಕ ದಲ್ಲಿ ಮತ್ತು ಶಿವಮೊಗ್ಗ ಉಡುಪಿ ಮಧ್ಯಭಾಗದಲ್ಲೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ 1-1.5 ° C ಕಲಬುರಗಿ, ಬಾಗಲಕೋಟೆ, ಕೊಪ್ಪಳ ಮತ್ತೆ ಆ ಪೋರ್ಷನ್ ಅಲ್ಲಿ ತಾಪಮಾನ ಜಾಸ್ತಿ ಆಗೋದು ಅಂತ ಬಂದಿದೆ ಅಧ್ಯಯನ ವರದಿಯಿಂದ. ಮಳೆನೂ ಕೂಡ ಜಾಸ್ತಿ, ಮಳೆ ಜಾಸ್ತಿ, ತಾಪಮಾನ ಜಾಸ್ತಿ. ಅಂದ್ರೆ ನನಗೆ ಹೇಳದ್ನಲ್ಲ ಅಕಾಲಿಕ ಮಳೆ ಅಂತ, ಕಾಲಯೋಜಿತವಾಗಿರಲ್ಲ ಮಳೆ, ಕಾಲ ಸಂಬಂಧ ಇಲ್ಲ, ಯಾವುದೇ ಸಮಯದಲ್ಲೂ ಬಂದ್ ಬರಬಹುದು. ಈಗಲೂ ಬರ್ತಾ ಇದೆ, ಈಗಲೂ. ಅಂದ್ರೆ ನೀವು ನಿರೀಕ್ಷೆ ಮಾಡದ ನಷ್ಟ ತಂದ್ಕೊಡ್ತದೆ. ಅದಕ್ಕಾಗಿ ಇದನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಈಗ ಮೊದ್ಲೇ ಒಂದು 10 ಮೊದ್ಲೇನೆ ನಮ್ಗೆ ಇದು ಗೊತ್ತಾಗ್ತಾ ಇದೆ, ಅನಾಹುತ ಆಗ್ತದೆ. ಹಾಗಾಗಿ ನಾವು ಏನೇನು ರಕ್ಷಣಾತ್ಮಕ ಕಾರ್ಯಕ್ರಮಗಳನ್ನ ನಾವು ತಗೋಬಹುದು ಮೇಡಮ್ ಅವರೇ, ಒಬ್ಬ ಇಂಜಿನಿಯರ್ ಆಗಿ ತಾವು ಏನ್ ಹೇಳಕ್ಕೆ? ಈಗ ಮಳೆ ನೀರು ನಮ್ದು ಮೇನ್ ನೀರಿನ ಸಂಪನ್ಮೂಲ ಹೇಗೆ ಅಂದ್ರೆ ಮಳೆ ನೀರೇ, ಅದು ಬಿಟ್ಟರೆ ಬೇರೆ ಆಪ್ಷನ್ ಗಳಿಲ್ಲ. ಈಗ ಮಳೆ ನೀರು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ಅದೇ ರೀತಿ ಈಗ ಪ್ರಸ್ತುತ ಈಗ ನಮ್ಮ ರಾಜ್ಯದಲ್ಲೇ 1-2 ಜಿಲ್ಲೆಗಳಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ. ಏನು ಅಂತ ಹೇಳಿದ್ರೆ, ಬಳಸಿದ ನೀರನ್ನ ಸಂಸ್ಕರಿಸಿ ಮತ್ತೆ ಪುನರ್ ಬಳಸೋದು. ಈಗ ಆ ವರ್ಡ್ ಬಂದಿದ ತಕ್ಷಣ ಎಲ್ಲರೂ ಅಂದ್ರೆ ಆರೋಗ್ಯವಾಗಿರ್ತೀವ, ಮುಂದಿನ ಪೀಳಿಗೆ ಚೆನ್ನಾಗಿರತ್ತಾ ಹಾಗೆ ಅಂತೆಲ್ಲ ಕೇಳ್ತೀರಾ. ಇದು ಸ್ಟೋರಿ, ಇವಾಗ ನಾನು ಹೇಳೋದ್ ಕೇಳಿದ್ರೆ, ಯಶೋಗಾಥೆ ಕೇಳಿದ್ರೆ ಅದು ನಿಮಗೆ ಗೊತ್ತಾಗತ್ತೆ. ಎಲ್ಲೂ ಇಲ್ಲ, ಇದು ನಮ್ಮ ಬೆಂಗಳೂರು ಜಿಲ್ಲೆಯ ಪಕ್ಕದ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ತಾವೆಲ್ಲ ಕೇಳಿರ್ತೀರ ಕೆಸಿ ವ್ಯಾಲಿ ಅಂತ ಕೇಳಿರ್ತೀರ, ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಅಂತ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಬೆಂಗಳೂರು ನೀರನ್ನ ಅಂದ್ರೆ ಬೆಂಗಳೂರು ಸಿವೇಜ್ ನೀರು, ತ್ಯಾಜ್ಯ ನೀರನ್ನ ಮರುಬಳಸಿದಾರೆ. ಇದು ಹಿಂದೆ ಕೋಲಾರ ಏನಾಗಿತ್ತು, 15-20 ಹಿಂದೆ ಅದನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಸರ್ಕಾರ ಘೋಷಿಸಿತ್ತು. ಯಾಕೆಂದ್ರೆ ಇಲ್ಲಿ ಕೋಲಾರದಲ್ಲಿ ಯಾವುದೇ ನದಿ ಮೂಲನೇ ಇಲ್ಲ. ನೀವ್ ಹೇಳಿದಂಗೆ ಮಳೆ ಪ್ರಮಾಣನೂ ಕಡಿಮೆ. ಆದ್ರೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಿತ್ತು ಅಂದ್ರೆ, ಹಳೆ ಕಾಲದಲ್ಲಿ ರಾಜರು ಕಟ್ಟಿಸಿದ್ದು ಆತರ ಇದ್ದಂಗೆ 3,500 ಕೆರೆಗಳಿದ್ವು, ಬರಿದಾದ ಕೆರೆಗಳು ಅಂದ್ರೆ ಮಳೆ ಆಧಾರಿತ ಕೆರೆಗಳು. ಮಳೆ ಬಂದ್ರೆ ಕೆರೆ ತುಂಬತ್ತೆ, ಇಲ್ದಿದ್ರೆ ಇಲ್ಲ. ಅದಕ್ಕೆ ಬರ ಪೀಡಿತ ಅಂತ ಇದು ಮಾಡಿದ್ಲು, ಅಂದ್ರೆ ಬಯಲು ಸೀಮೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ 2-3 ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮೆಟೊ ಕೃಷಿ ಮಾರುಕಟ್ಟೆ ಈಗ ಕೋಲಾರದಲ್ಲಿದೆ. ಭೂಮಿಗೆ ಫಲವತ್ತತೆ ಮಾಡಿದ್ರಿ, ನೀರು ಸಿಗ್ತಾ ಇದೆ, ಬೆಳೆ ಬೆಳೀತಾ ಇದಾರೆ. ಅದೇ ರೀತಿ ರೇಷ್ಮೆ ಆಗಿರ್ಬೋದು, ಹಾಲು, ಮಾವಿನ ಹಣ್ಣು ಉತ್ಪಾದನೆಯಲ್ಲೂ ಸಹ ಇದು ಅಗ್ರಸ್ಥಾನದಲ್ಲಿದೆ ಕೋಲಾರ ಜಿಲ್ಲೆ. ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳದ್ನಲ್ಲ ಯೋಜನೆ, ಅದು ಸಣ್ಣ ನೀರಾವರಿ ಇಲಾಖೆಯಿಂದ ತಗೊಂಡಿರೋದು. ಇದರಲ್ಲಿ ಸುಮಾರು ಒಂದು ಎರಡು ಸ್ಟೇಜ್ ಅಲ್ಲಿ ಈ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಿಸ್ತಾರೆ, ಅಂದ್ರೆ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸ್ತಾರೆ. ಸಂಸ್ಕರಣೆ ಅಂತ ಬಂದಾಗ, ಶುದ್ಧೀಕರಣ ಅಂತ ಬಂದಾಗ ಒಂದು ಸ್ಟೇಜಸ್ಗಳಿರುತ್ತೆ. ಪ್ರಥಮ ಹಂತದಲ್ಲಿ ದೊಡ್ಡ ದೊಡ್ಡ ಅಂದ್ರೆ ಸ್ಕ್ರೀನಿಂಗ್ ಅಥವಾ ಸೆಡಿಮೆಂಟೇಷನ್ ಅಂತ ಹೇಳ್ತಾರೆ, ಕಸಕಡ್ಡಿ ಆ ತರದ. ಹೌದು, ಎರಡನೇ ದ್ವಿತೀಯ ಹಂತದಲ್ಲಿ ಅಂತ ಜೈವಿಕ ರಾಸಾಯನಿಕಗಳನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ತೆಗಿತಾರೆ. ಅಂದ್ರೆ ಈಗ ಉದಾಹರಣೆಗೆ ಈ ಸೋಪಿನ ನೀರು ಅಥವಾ ಈಗ ಅಂದ್ರೆ ಅದರೊಳಗೆ ಫ್ಯಾಕ್ಟರಿ ತ್ಯಾಜ್ಯ. ಹೌದು, ಫ್ಯಾಕ್ಟರಿ ತ್ಯಾಜ್ಯ ಸ್ವಲ್ಪ ಏನು ರಾಸಾಯನಿಕವಾಗಿರ್ತಾವ, ವಿಷಯುಕ್ತ ಆಗಿರ್ತಾವ. ಹೌದು, ವಿಷಯುಕ್ತ ಅಂದ್ರೆ ಒಂದು ಪ್ರಮಾಣದಲ್ಲಿ ಇರುತ್ತೆ, ಒಂದು ಪ್ರಮಾಣದಲ್ಲಿ ಅದನ್ನ ತಗೊಳ್ಬಹುದು. ತೃತೀಯ ಹಂತ ಅಂತ ಹೇಳಿದ್ರೆ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಮಾಡಿ, ಕಂಪ್ಲೀಟ್ ಆಗಿ ಶುದ್ಧೀಕರಣ ಮಾಡ್ಬಿಟ್ಟು ಅದು ಕುಡಿಯೋ ನೀರಕ್ಕೆ ಯೋಗ್ಯ ಮಾಡೋದು ತೃತೀಯ ಹಂತ. ಸೊ ಈ ಪ್ರಾಜೆಕ್ಟ್ ಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ, ದ್ವಿತೀಯ ಹಂತದಲ್ಲಿ ಸಂಸ್ಕರಣೆ ಮಾಡ್ಬಿಟ್ಟು ಅದನ್ನ 126 ಕೆರೆಗಳಿಗೆ 50% ಅಷ್ಟು ಮಾತ್ರ ಕೆರೆ ತುಂಬೋದು ಅಂತ ಮಾಡಿದ್ದಾರೆ. ಮಾಡ್ಬಿಟ್ಟು ಅದನ್ನ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ಅದನ್ನ ಅಧ್ಯಯನ ಮಾಡಿದ್ದಾರೆ. ಸೊ ಅಧ್ಯಯನ ರಿಪೋರ್ಟ್ ಅಲ್ಲಿ ಏನು ಬಂದಿದೆ ಅಂದ್ರೆ, ಈ ನೀರನ್ನ ಸಂಸ್ಕರಿಸಿದ ನೀರನ್ನ ನೀವು ಮೆಂತ್ಯ, ಮಾರಿಗೋಲ್ಡ್, ಸೌತೆಕಾಯಿ, ಟೊಮೆಟೋಗೆಲ್ಲ ಬೆಳೆಯೋದ್ರಲ್ಲಿ ಏನು ಇದಿಲ್ಲ, ತೊಂದರೆಗಳಿಲ್ಲ, ಹಾನಿ ಇಲ್ಲ. ಅಂದ್ರೆ ಅದರಿಂದ ಮಣ್ಣಿನ ಗುಣಲಕ್ಷಣದಲ್ಲೂ ಆಯ್ತು, ಇಳುವರಿಯಲ್ಲೂ ಸಹ ಏನು ಬದಲಾವಣೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಸೊ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, BWSSB ಇಂದ ಅವ್ರಿಗೇನು ಮಾನದಂಡ ಹಾಕಿದಾರಲ್ಲ ಸಂಸ್ಕರಣೆ ಮಾನದಂಡ, ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬಿಟ್ಟು ಅವರು ನೀರನ್ನ ಬಿಡ್ತಾ ಇರೋದು. ಇದೊಂದು ಪರ್ಯಾಯ ಒಂದು ಪ್ರಾಜೆಕ್ಟ್ ಅಂತ ತಾವು ಈಗ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀರಿ. ಹೌದು ಅಲ್ಲ, ಆಲ್ರೆಡಿ ಆಗಿದೆ, ಸಕ್ಸಸ್ಫುಲಿ ಅದು ಯಶಸ್ವಿಯಾಗಿ ಬಂದಿದೆ. ಇದೇ ರೀತಿ HN ವ್ಯಾಲಿ ಅಂತ ಮಾಡ್ತಾ ಇದಾರೆ, ಹೆಬ್ಬಾಳ ನಾಗಾವರ ವ್ಯಾಲಿ ಅಂತ. ಇದರಲ್ಲೂ ಸಹ ಎರಡು ಹಂತದಲ್ಲಿ ಯೋಜನೆಯನ್ನ ರೂಪಿಸಿದ್ದಾರೆ. ಅಲ್ಲಿ ಹೋಗಂತ ತ್ಯಾಜ್ಯ ನೀರನ್ನ ಉಪಯೋಗಿಸ್ಕೊಳ್ಳೋದು. ಹೌದು, ಬೆಂಗಳೂರು ತ್ಯಾಜ್ಯ ನೀರನ್ನೇ ಅಲ್ಲೂ ಸಹ ಬಳಸ್ತಾ ಇರೋದು. ಆಲ್ರೆಡಿ ಮೊದಲನೇ ಹಂತ ಮುಗ್ದು ಇದೆ, ಎರಡನೇ ಹಂತ ಮುಗಿಯೋ ಹಂತದಲ್ಲಿ ಇದೆ. ಅದರಲ್ಲೂ ಸಹ ಒಂದಿಷ್ಟು 65 ಕೆರೆಗಳನ್ನ ತುಂಬಿಸೋ ಯೋಜನೆ ಇದೆ. ಈ ಯೋಜನೆಯಲ್ಲೂ ಸಹ IISc-ನವರು, ಭಾರತೀಯ ವಿಜ್ಞಾನ ಸಂಸ್ಥೆಯವರು ಸಹ ಒಂದು ಅಧ್ಯಯನ ಮಾಡಿದ್ದಾರೆ. ಆ ಅಧ್ಯಯನದ ಪ್ರಕಾರ ಏನಿದೆ ಅಂದ್ರೆ, ಒಂದು ಸಕಾರಾತ್ಮಕ ಪರಿಣಾಮ ಇದೆ, ಅದರಿಂದ ಏನು ತೊಂದರೆ ಇಲ್ಲ. ಅದರಿಂದ ನಿಮ್ಮ ಅಂತರ್ಜಲ ಮರುಪೂರ್ಣಗೊಳ್ಳುವಿಕೆ ಅಂದ್ರೆ ಮಟ್ಟ ಹೆಚ್ಚತ್ತೆ. ಅದೇ ರೀತಿ ರೈತರ ಆದಾಯನೂ ಹೆಚ್ಚಿದೆ, ಅದೇ ರೀತಿ ಕೃಷಿ ಉತ್ಪನ್ನಗಳಲ್ಲಿ ಗಣನೀಯವಾಗಿ ಹೆಚ್ಚುವರಿ ಆಗಿದೆ ಅಂತ ಹೇಳ್ಬಿಟ್ಟು ವರದಿ ಬಂದಿದೆ. ಇದೇ ರೀತಿ ವೃಷಭಾವತಿ ವ್ಯಾಲ್ಯೂ ಸಹ ಮಾಡ್ತಾ ಇದಾರೆ. ಸೊ ಅದು ಇವಾಗ ಇನ್ನು ಸರ್ಕಾರ ಕೈಗೆತ್ತಿಕೊಳ್ಳೋದು ಯೋಜನೆ ಮಾಡಿದೆ, ಇನ್ನು ಅಪ್ರೂವ್ ಆಗಿಲ್ಲ. ಸೊ ಅದು ಒಂದು ಮುಂಚಿತವಾಗಿ ಮಾಡ್ತಾ ಇರೋದು ಅಂದ್ರೆ ಇವಾಗ ತೆಗೆದುಕೊಳ್ಳೋ ಹಂತದಲ್ಲಿದೆ ಅದು. ಸೊ ಈಗ ಇದಿಷ್ಟು ನೀವು ಅಂದ್ರೆ ಈಗ ನೀರಿನ ಮಳೆ ನೀರಿಂದ ಆಯ್ತು, ಆಮೇಲೆ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಬಳಸೋದಾಯ್ತು. ಈಗ ಇನ್ನೊಂದು ಒಂದು ಪಾಯಿಂಟ್ ಅಂದ್ರೆ ಸಮುದ್ರ ನೀರನ್ನು ಬಳಸ್ಕೊಳ್ಳೋದು, ಉಪ್ಪು ನೀರನ್ನ ಬಳಸ್ಕೊಳ್ಳೋದು. ತಮಗೆಲ್ಲ ಗೊತ್ತಿರೋ ಕೆಲವು ದೇಶಗಳಲ್ಲಿ ಅದನ್ನೇ ಮಾಡ್ಕೋತಾ ಇದ್ದಾರೆ, ಅವರಿಗೆ ಬೇರೆ ಮೂಲಗಳಿಲ್ಲ, ಅದ್ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಆ ಒಂದು ತಂತ್ರಜ್ಞಾನ ಬಂದಿದೆ ಅಂತೀರಿ? ತಂತ್ರಜ್ಞಾನ ಬಂದಿದೆ ಇರೋದು, ಹೇಳ್ತೀನಿ. ತಮಗೆ ಗೊತ್ತಿರಂಗೆ ಉಪ್ಪಿನ ನೀರನ್ನ ನಾವು ಬಳಸಕ್ಕೆ ಆಗಲ್ಲ, ಡೊಮೆಸ್ಟಿಕ್ ಪರ್ಪಸ್ ಬಳಕೆಗೆ ಬಳಸಕ್ಕೆ ಆಗಲ್ಲ. ಹೌದು ಅಂದ್ರೆ, ಆದ್ರೆ ಆ ಉಪ್ಪಿನ ಅಂಶವನ್ನು ಸ್ವಲ್ಪ ಬೇರ್ಪಡೆ ಮಾಡೋದು ಅಥವಾ ಅದೊಂದು ಸ್ವಲ್ಪ ಕಡಿಮೆ ಮಾಡಿ ಬಳಸಬಹುದು. ಸೊ ಅದೊಂಥರ ಒಂದು ಪ್ರಯೋಗ ನಮ್ಮ ದಕ್ಷಿಣ ಕನ್ನಡದಲ್ಲಾಗಿದೆ. ಮಂಗಳೂರು ತಾಲೂಕು ಹರೇಕಳಬಾಳದಲ್ಲಿ ನೇತ್ರಾವತಿ ನದಿಗೆ ಒಂದು ಅಡ್ಡಲಾಗಿ ಒಂದು ಉಪ್ಪಿನ ನೀರಿನ ತಡೆಗೋಡೆ ಸಹಿತ ಸೇತುವೆ ಅಂತ ಕಟ್ಟಿದ್ದಾರೆ. ಸೊ ಅದು ಒಂದು 12 ಕಿಲೋಮೀಟರ್ ಸಮುದ್ರಕ್ಕೆ ಸೇರೋಕೆ ಒಂದು 12 ಕಿಲೋಮೀಟರ್ ಮುಂಚಿತವಾಗಿದೆ. ಸೊ ಇದರಲ್ಲಿ ಅಲ್ಲಿ ಉಪ್ಪಿನ ನೀರು ಅಲ್ಲೇ ತಡೆದ್ಬಿಟ್ಟು ಸಿಹಿ ನೀರು ಮಾತ್ರ ಅಲ್ಲಿ ಸಂಗ್ರಹಣೆ ಆಗತ್ತೆ. ಸೊ ಅದನ್ನ ನಾವು ಕೃಷಿ ಬಳಕೆಗೆ ಮತ್ತೆ ಅಂತರ್ಜಲ ಮಟ್ಟಕ್ಕೆ ಏರಿಕೆಗೆ ನಾವು ಬಳಸ್ತಾ ಇದೀವಿ. ಅದು ಆಲ್ರೆಡಿ ಇದೆ, ಬಿದ್ದ ನೀರ ಅದು. ಇಲ್ಲ ಇಲ್ಲ, ಸಮುದ್ರಕ್ಕೆ ಸೇರಕ್ಕಿನ ಮುಂಚೆ ಆ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ನಿಲ್ಲಿಸ್ಕೊಳ್ಳೋದು. ಸುಮ್ಮನೆ ಅದು ಸಮುದ್ರಕ್ಕೆ ಬಿದ್ಬಿಟ್ರೆ ಮಿಕ್ಸ್ ಆಗ್ಬಿಡತ್ತೆ, ಸೇರ್ಕೊಳ್ಳೋದು. ಸಿಹಿ ನೀರೇ ಅಲ್ಲಿ ಹೋಗ್ದಿದ್ದಂಗೆ ಆ ನೀರನ್ನು ತಗೊಳ್ಳೋದು. ಅದರಿಂದ ಮತ್ತೆ ಇನ್ನೊಂದೇನಂದ್ರೆ, ಸೇತುವೆ ಕಂ ಡ್ಯಾಮ್ ಅಂತ ಕಟ್ಟಿರೋದ್ರಿಂದ ಸೇತುವೆ ಅಂತ ಹೇಳಿದ್ರೆ ಒಂದೆರಡು ದಡದಕ್ಕೆ ಸಂಪರ್ಕ ಆಗತ್ತೆ. ಸೊ ಇದು ಒಂಥರ ಬಹು ಉಪಯೋಗಿ ಯೋಜನೆ. ತಾವು ಇದು ಮಾಹಿತಿನೂ ಇರಬಹುದಲ್ಲ, ಈಗ ಸಿಹಿ ನೀರು ಸಮುದ್ರಕ್ಕೆ ಹೋದ್ರೆ ಮಾತ್ರ ಅಲ್ಲಿ ಒಂದು ಏನು ಜೈವಿಕ ಕ್ರಿಯೆ ನಡೀತದೆ. ಹೌದು, ಬರೀ ಉಪ್ಪು ನೀರೇ ಆದ್ರೆ ಜೈವಿಕ ಕ್ರಿಯೆ ಹೊಸದಾಗಿ ಆಗಕ್ ಸಾಧ್ಯತೆ ಇಲ್ಲ ಅಂತ ವರದಿ ಕೂಡ ಇದೆಯಲ್ಲ. ಈಗ ಹಾಗಾಗಿ ನೀವು ಕಂಪ್ಲೀಟ್ ಏನು ತಡಿತಾ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಡಿತಾರೆ. ಹೋಗಕ್ಕಿನ ಸೇರಕ್ಕಿನ ಮುಂಚೆನೆ ಅದನ್ನ ಶೇಖರಣೆ ಮಾಡ್ಕೊಳ್ಳೋದು. 12 ಕಿಲೋಮೀಟರ್ ಇನ್ನು ಹೆಚ್ಚು ಉಳಿದಿದ್ದ ನೀರು ಸಮುದ್ರಕ್ಕೆ ಸೇರ್ಕೊಳ್ತದೆ. ಜೈವಿಕ ಕ್ರಿಯೆಗೆ ಈಗ ಡ್ಯಾಮ್ ಅಂತ ಹೇಳಿದ್ರೆ ಒಂದು ಲೆವೆಲ್ ಅಷ್ಟು ನಾವು ಸಂಗ್ರಹಣೆ ಮಾಡ್ಕೊಳ್ಬಹುದು, ಉಳಿದಿದ್ದ ನೀರನ್ನ ಅದು ವಾಪಸ್ ಅಲ್ಲಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗ್ಲೇಬೇಕಾಗುತ್ತೆ. ಅದು ಹೋದಾಗ ಮಾತ್ರ ಅಲ್ಲಿ ಒಂದು ಜೈವಿಕ ಕ್ರಿಯೆ ಅಂದ್ರೆ ಏನು ಮೀನುಗಳ ಬೆಳವಣಿಗೆ ಆಗುತ್ತದೆ, ಜಲಚರಗಳು ಬೆಳೀತವೆ, ರಾಸಾಯನಿಕ ಕ್ರಿಯೆ ತರ ಆಗುತ್ತದೆ ಮುಂದೆ. ಸೊ ಇದು ಒಂದು ಸಮುದ್ರದ ಇದ್ರೊಳಗೆ ಮಾಡ್ತಾ ಇರೋದು. ಈಗ ನೀರಿನ ಸಮರ್ಪಕ ಬಳಕೆ ಅಂತ ಹೇಳದ್ನಲ್ಲ, ನಮ್ಮಲ್ಲಿ ಇವಾಗ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಹೊಸದಾಗಿ ಅದೇ ತುಂಗಭದ್ರಾ ಜಲಾಶಯದ ಕಡೆ ಅಚ್ಚುಕಟ್ಟು ಪ್ರದೇಶ ಅಂತ ನಮ್ಮ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆ ವತಿಯಿಂದ ನಾವೀಗ ತುಂಗಭದ್ರಾ ಬಲದಂಡೆ ನಾಲೆನಲ್ಲಿ ವಿತರಣಾ ನಾಲೆ 17 ಮತ್ತೆ 95 ಅಧ್ಯಯನ ಮಾಡಿದ್ವಿ. ಯಾಕೆ ಅಂದ್ರೆ ಈ ತುಂಗಭದ್ರಾ ಬಲದಂಡೆ ನಾಲೆಯಲ್ಲಿ ಎಲ್ಲರೂ ಭತ್ತನೇ ಬೆಳೀತಾರೆ, ಅವರ ಮುಖ್ಯ ತಳಿ ಅಂದ್ರೆ ಭತ್ತ. ಸೊ ಈಗ ಅದಕ್ಕೆ ತುಂಬಾ ನೀರ ಅವಶ್ಯಕತೆ ಇರೋದ್ರಿಂದ ಅಲ್ಲಿನ ರೈತರಿಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ತಗೊಂಡ್ವಿ. ಅಂದ್ರೆ ಫಾರ್ಮರ್ ವಾಟರ್ ಸ್ಕೂಲ್ ಅಂತ ಹೇಳಿ ಪ್ರತಿ ವಾರ ಅವರ ಬೆಳೆಯುವಂತ ತಳಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂದ್ರೆ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿಂದ, ತೋಟಗಾರಿಕೆ ಇಲಾಖೆಗಳಿಂದ ಅವರಿಗೆ ಯಾವ ರೀತಿ ನಾವು ಸಹಭಾಗಿತ್ವ ಕೊಡ್ತೀವೋ ಆ ರೀತಿ ಅವರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ತಗೊಂಡು ಈಗ ವಿತರಣಾನಲ್ಲಿ 95 ಭತ್ತ ಅದೊಂದೇ ಬೆಳೀತಾ ಇಲ್ಲ ಅವರು, ಅದರ ಜೊತೆಗೆ ಮೆಣಸಿನಕಾಯಿ, ಕಾಟನ್ ಅಂದ್ರೆ ಹತ್ತಿ, ಹಾಗೂ ಮಿಶ್ರ ತಳಿ ಅಂದ್ರೆ ಹೂವುಗಳಾಗಿರ್ಬೋದು, ತರಕಾರಿಗಳು ಅಥವಾ ಒಂದಿಷ್ಟು ಬೆಳೆ ಕಾಳುಗಳನ್ನು ಸಹ ಅಲ್ಲಿ ಬೆಳೀತಾ ಇದ್ದಾರೆ. ಸೊ ಇದೊಂದು ಮಾದರಿ ಆಗಿದೆ ಅಂದ್ರೆ ಮತ್ತೆ ಅಲ್ಲಿ ನೀರನ್ನ ಯಥೇಚ್ಛವಾಗಿ ಬೆಳೀತಿಲ್ಲ, ನೀರನ್ನ ಆ ತಳಿಗೆ ಯಾವ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಅಲ್ಲಿ ಪ್ರಮಾಣದಲ್ಲಿ ಅದನ್ನ ನೀರಿನ ಅವಶ್ಯಕತೆ ಇದ್ದಂಗೆ ಅವರು ಬೆಳೀತಾ ಇದ್ದಾರೆ. ಸೊ ಈಗ ನೀರಿನ ಬಳಕೆ ಮತ್ತು ಸಂರಕ್ಷಣೆ ಬಗ್ಗೆ ನಾವು ಮುತುವರ್ಜೆ ವಹಿಸಬೇಕು. ಅವೆಲ್ಲ ನಮ್ಮ ಒಂದು ಅಂದ್ರೆ ನಾಗರಿಕರಾಗಿರ್ಬೋದು, ರೈತರಾಗಿರ್ಬೋದು ಅಥವಾ ಸರ್ಕಾರದ ವತಿಯಿಂದ ಮೂರು ಜನ ಸಹ ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅಂದ್ರೆ ಈಗ ಕೃಷಿ ಅಂದ್ರೆ ರೈತರು ಅಂತ ಬಂದಾಗ ಹವಾಮಾನ ಬದಲಾವಣೆಯಂತೆ ಅಂದ್ರೆ ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅದ್ರ ತಕ್ಕಂಗೆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕಾಗತ್ತೆ. ಅಂದ್ರೆ ಮೇಡಮ್ ಅವರಿಗೆ ತಾವು ಒಬ್ಬ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಹೇಳೋದಾದ್ರೆ ಈಗ ಕೆಲವೊಂದು ಬೆಳೆಗಳಿಗೆ ದೊಡ್ಡ ಪ್ರಮಾಣದ ನೀರು ಬೇಕಾಗುತ್ತೆ. ಈ ಉದಾಹರಣೆಗೆ ಕಬ್ಬಿನ ಬೆಳೆ 12-14 ತನಕ ಕೆಲವು ಕಡೆ ಬೇಕಾಗುತ್ತೆ, ಭತ್ತಕ್ಕೂ ಜಾಸ್ತಿ ಬೇಕಾಗುತ್ತದೆ. ನೀವು ಮುಂಬರುವ ದಿನಗಳಲ್ಲಿ ಹೀಗೆ ಒಂದು ಎಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ತಾ ಹೋದ್ರೆ ನೀವು ಅಂದ್ರೆ ನೀವು ಮುಂದಕ್ಕೆ ನೀರು ಕಡಿಮೆ ಸಿಗ್ತದೆ ನಿಮಗೆ, ಹಾಗಾಗಿ ಒಂದು ಬೆಳೆನು ಅಥವಾ ಕಡಿಮೆ ಅವಧಿಯ ಬೆಳೆಗಳನ್ನು ನೀವು ಬೆಳಿಬೇಕಾಗುತ್ತೆ. ಹಾಗಿದ್ದು ನಿಮ್ ಮುಂದಿನ ಬೆಳೆ ಬೆಳ್ಕೊಳಕ್ ಅವಕಾಶ ಆಗುತ್ತೆ. ಅದಕ್ಕಾಗಿ ತಾವು ಸರ್ಕಾರದ ವತಿಯಿಂದ ಈ ಒಂದು ಯೋಚನೆ ಮತ್ತೆ ತಾವು ಇಂಜಿನಿಯರ್ ಆಗಿ ಈ ತರ ಒಂದು ಆಲೋಚನೆ ಮಾಡಿದ್ದು ನಿಜವಾಗೂ ಪ್ರಶಂಸನೆ ಅಂತ ಹೇಳಬೇಕು. ನಮ್ಮ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಸರ್, ಈಗ ಒಂದು ಯೋಜನೆ ಅಂತ ಬಂದಾಗ ಅಂದ್ರೆ ಒಂದು ಜಲಾಶಯ ನಿರ್ಮಾಣ ಅಂತ ಬಂದಾಗ ಒಂದು ಕಮಾಂಡ್ ಏರಿಯಾ ಅಂತ ಇರುತ್ತೆ. ಆ ಕಮಾಂಡ್ ಏರಿಯಾದಲ್ಲಿ ಎಂತ ಬೆಳೆ ನೀರಿನ ಅವಶ್ಯಕತೆ ಅಂದ್ರೆ ನೀರಿನ ಎಷ್ಟು ಪ್ರಮಾಣದ ನೀರಿದೆಯೋ ಅದ್ರ ತಕ್ಕಂಗೆ ಇಷ್ಟೇ ಬೆಳೆ ಬೆಳಿಬೇಕು ಅಂತ ಎಲ್ಲ ಯೋಜಿತವಾಗಿರುತ್ತೆ. ಅದು ಯೋಜಿತ ಇಲ್ದಲೇನೆ ಕೃಷಿಕರು ಬೆಳೆದ್ರೆ ಅಂದ್ರೆ ಅವಾಗ ನಿಮ್ಗೆ ನೀರಿನ ಪ್ರಮಾಣ ವೇರಿಯೇಷನ್ ಆಗುತ್ತೆ. ಅದ್ರೊಳಗೂ ಮತ್ತೆ ಮಳೆ ನೀರು ಎಷ್ಟು ಶೇಖರಣೆ ಆಗಿದೆಯೋ ಅದನ್ನು ಹೇಳಕ್ಕಾಗಲ್ಲ. ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇರತ್ತೆ. ಮಳೆ ನೀರು ಇವತ್ತು ಜಾಸ್ತಿ ಇರ್ಬೋದು, ನೆಕ್ಸ್ಟ್ ಇನ್ನೊಂದು ಅನಾವೃಷ್ಟಿ ಆಗಿರ್ಬೋದು, ಅದ್ರ ಮೇಲೂ ಡಿಪೆಂಡ್ ಆಗಿರತ್ತೆ. ಇನ್ನು ಒಂದು ಏನಂದ್ರೆ ಈಗ ನೀರಿನ ಪ್ರಮಾಣ ಇದ್ದಷ್ಟೇ ಇರುತ್ತೆ, ಬೆಳೆಗಳು ಜಾಸ್ತಿ ಮಾಡೋಣ, ಬೆಳೆ ಜಾಸ್ತಿ ಬೆಳೆಬೇಕು, ಬೆಳೆ ಉತ್ಪಾದನೆ ಜಾಸ್ತಿ ಸಿಗ್ಲಿ ನಮ್ಗೆ ಅಂತೇಳಿ ಏನ್ ಬೇಸಾಯದ ಜಾಗವನ್ನ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ತಮ್ಮ ಭೂಮಿನೇ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ, ಅಂದ್ರೆ ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಬೆಳೆಯೋದು, ಮತ್ತೆ ನಿಮ್ಗೆ ಇನ್ನು ನೀರು ಬೇಕಾಗುತ್ತಲ್ಲ ಅವಾಗ. ಹೌದು, ಬೆಳೆ ನೀವ್ ಹೇಳಿದಂಗೆ ಜಾಗ ಜಾಸ್ತಿ ಆದಂಗೂ ಬೆಳೆಗಳು ಜಾಸ್ತಿ ಬೇಕಾಗುತ್ತೆ, ನೀರನ್ನು ಜಾಸ್ತಿ ಬೇಕಾಗುತ್ತೆ. ಸರ್, ಈಗ ಇಲ್ಲಿ ಏನಾಗಿದೆ ಅಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲ ರೈತರು ಬೆಳೆ ಬೆಳೀತಾರಲ್ಲ, ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ಗೊತ್ತಿರಲ್ಲ. ಅಂದ್ರೆ ಪಾರಂಪರಿಕವಾಗಿ ಅವ್ರು ಏನ್ ಹಂಗ ಹಾಕ್ತಿರ್ತಾರ ಅಂದ್ರೆ ಆ ಮೆಷರ್ಮೆಂಟ್ ಅಲ್ಲಿ ಬೆಳೀತಾ ಹೋಗ್ತಾರೆ. ಆಮೇಲೆ ನೀವ್ ಹೇಳ್ದಂಗೆ ಇಳುವರಿ ಜಾಸ್ತಿ ಆಗ್ಬೇಕು ಅಂತ ರಾಸಾಯನಿಕ ಗೊಬ್ಬರ ಅದ್ರ ಇದೆಲ್ಲ ಬಳಸ್ತಾರೆ. ಅವಾಗ ಬಳಸಿದಾಗ ನೀರು ಯಥೇಚ್ಛವಾಗಿ ಹೀರ್ಕೊಳತ್ತೆ, ಜಾಸ್ತಿ ಹೀರ್ಕೊಳತ್ತೆ. ಈಗಾಗಲೇ ಸಂಶೋಧನೆ ಕೂಡ ಬಂದಿದೆ, ಕಡಿಮೆ ನೀರು ಕೇವಲ ಮಣ್ಣಿಲ್ದೇನೆ ಸಸ್ಯವನ್ನು ಬೆಳ್ಕೊಳ್ಳೋದು ಪದ್ಧತಿ ಬಂದ್ಬಿಟ್ಟಿದೆ ಹೈಡ್ರೋಪೋನಿಕ್. ಅದೇ ತರ ಇನ್ನೂ ಕಡಿಮೆ ನೀರು ಬಳಸ್ಕೊಂಡೆ ಎರಡು ಬೆಳೆ ತೆಗಿಬಹುದು. ಒಂದು ಬೆಳೆ ಏನ್ ನೀರು ಇದೆಯಲ್ಲ ಆ ನೀರನ್ನ ಎರಡು ಬೆಳೆಗೆ ಬಳಸ್ಕೊಳ್ಳೋದು. ಅದೇ ಇವಾಗ ಈಗ ತಾವು ಒಬ್ಬ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಈ ಬಗ್ಗೆ ತಮ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಅದೇ ಈಗ ತುಂತುರು ನೀರಾವರಿ ಪದ್ಧತಿ ಅಂತ ಕೇಳಿರ್ಬೋದು, ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಇರಿಗೇಷನ್ ಅಂತ. ಹೌದು, ಆ ಪದ್ಧತಿ ಯೂಸ್ ಮಾಡಿಕೊಂಡ್ರೆ 30-40% ಅಷ್ಟು ನೀರನ್ನ ನಾವು ಶೇಖರಣೆ ಅಂದ್ರೆ ಸೇವ್ ಮಾಡ್ದಂಗ ಆಗುತ್ತೆ, ಉಳಿತಾಯ ಮಾಡ್ದಂಗ ಆಗುತ್ತೆ. ಈ ವಿಷಯದಲ್ಲಿ ನಮ್ಮ ರೈತ ಬಾಂಧವರು ತುಂಬಾ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಈಗ ಈಗಾಗಲೇ ಸ್ವಲ್ಪ ಅನೇಕ ಬೆಳೆಗಳಲ್ಲಿ ಇದು, ಈ ತೋಟಗಾರಿಕೆ ಬೆಳೆಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳಲ್ಲಿ ಇದು ಜಾಸ್ತಿ, ನೀವು ಹೇಳ್ದಂಗೆ ಈಗಾಗಲೇ ಮತ್ತೆ ಸ್ಪ್ರಿಂಕ್ಲರ್ ಇರಿಗೇಷನ್ ಜಾಸ್ತಿ, ಅವರಿಗೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನೀರು ಕೂಡ ಮುಂದಿನ ಬೆಳೆಗೆ ಉಪಯೋಗಿಸ್ಕೋಬಹುದು ಅಂತ ಆಲೋಚನೆ ಈಗಾಗಲೇ ಇದೆ. ಅವರು ಬಳಕೆಯಲ್ಲಿ ಮಾಡ್ತಾ ಇದ್ದಾರೆ, ಬೆಳೆ ತೆಗಿತಾ ಇದ್ದಾರೆ, ಅದೇ ಒಂದು ಪದ್ಧತಿಯಲ್ಲಿ. ಆಮೇಲೆ ಇನ್ನೊಂದು ಮೇನ್ ಅಂದ್ರೆ ಈ ಮಣ್ಣಿನ ಆರೋಗ್ಯ ಅಂತ ಬರುತ್ತೆ, ಹೆಲ್ತ್ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಇದೆ. ಅದನ್ನು ಸಹ ಅವರು ಆಗಿಂದಾಗೆ ಚೆಕ್ ಮಾಡ್ತಾ ಇರಬೇಕು. ಇವಾಗ ಭತ್ತ ಬೆಳೆದಿದ್ದ 6 ತಿಂಗಳಲ್ಲೇ ಮತ್ತಿನ್ನೊಂದ್ಸರಿ ಭತ್ತ ಹಾಕಕ್ ಹೋದ್ರೆ ಅದು ಇಳುವರಿ ಅಷ್ಟು ಕೊಡಲ್ಲ, ಮತ್ತೆ ಏಳಿಗೆನೂ ಬರಲ್ಲ. ಪ್ಯಾಟರ್ನ್ ಕ್ರಾಪ್ ಅನ್ನು ಚೇಂಜ್, ಕ್ರಾಪ್ ಪ್ಯಾಟರ್ನ್ ಸಹ ಚೇಂಜ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಒಂದು 3 ತಿಂಗಳು ಕ್ಯಾಶ್ ಕ್ರಾಪ್ಸ್ ಅಂದ್ರೆ ಹಣ್ಣುಗಳಾಗಿರ್ಬೋದು ಅಂತವನ್ನು ಬೆಳಿಬೇಕಾಗತ್ತೆ. ಆಮೇಲೆ ಮೇನ್ ರೈತರಲ್ಲಿ ಸಮುದಾಯ ಕೃಷಿ ಅಂದ್ರೆ ಈಗ ನೀವು ನೀರು ಬಳಕೆದಾರರ ಸಹಕಾರ ಸಂಘ ಅಂತ ಹೇಳಬಹುದು, ಅವರಲ್ಲಿ ಅನ್ಯೋನ್ಯತೆ, ಅವರಲ್ಲಿ ಹೊಂದಾಣಿಕೆ ಇರಬೇಕು, ಅದೇ ರೀತಿ ಕೆಲಸನೂ ಮಾಡಿಸ್ಬೇಕು. ಇಲ್ಲ, ಆ ಪ್ರಾಜೆಕ್ಟ್ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗ ಸಮುದಾಯ ಕೇಂದ್ರಿತ ಪಾಂಡ್ಗಳ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಫಿಶ್ ಕಲ್ಟಿವೇಷನ್ ಕೂಡ ಮಾಡ್ತಾರೆ, ಇಡೀ ಊರವರು ಸೇರ್ ಮಾಡ್ತಾರೆ. ಅದು ಈಗ ಶಿವಮೊಗ್ಗ ಮತ್ತೆ ಧಾರವಾಡ ಮತ್ತೆ ಬಳ್ಳಾರಿ ಅಲ್ಲೆಲ್ಲ ನಡೀತಾ ಇದೆ. ಆಮೇಲೆ ಈಗ ಇನ್ನೊಂದು ಕೇಳಿರ್ಬೋದು, ಗಂಗಾವತಿನಲ್ಲಿ ನಿಮಗೆ ಅಕ್ಕಿ ಅಂದ್ರೆ ಭತ್ತದ ತಳಿಗಳ ಸಂಶೋಧನಾ ಕೇಂದ್ರ ಅಂತ ಓಪನ್ ಆಗಿದೆ. ಅದರಲ್ಲಿ ವೆರೈಟಿ ಆಫ್ ಅಂದ್ರೆ ಭತ್ತದ ಬೇರೆ ಬೇರೆ ತಳಿಗಳ ಬಗ್ಗೆ ಸಂಶೋಧನೆ ನಡೀತಿದೆ. ಅಂದ್ರೆ ಬೇರೆ ಬೇರೆ ಅವಧಿಯ ಬೆಳೆಗಳು, ಅವಧಿಯ ಬೆಳೆಗಳು. ಆಮೇಲೆ ಅದೇ ರೀತಿ ಇಲ್ಲಿ ಭದ್ರಾವತಿಯಲ್ಲೂ ಸಹ ಅಡಿಕೆ ಸಂಶೋಧನಾ ಕೇಂದ್ರಗಳು, ನಿಮ್ಮ ತೋಟಗಾರಿಕೆ ಇಲಾಖೆ ಸುಮಾರು ಸಂಶೋಧನಾ ಕೇಂದ್ರಗಳಿದಾವೆ. ಅಲ್ಲಿಂದ ಇವರು ಕೃಷಿಯವರು ಅಂದ್ರೆ ರೈತರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡ್ಬಿಟ್ಟು ಅದ್ರ ತಕ್ಕಂಗೆ ತಳಿಗಳನ್ನ ಹಾಕಿ ಸಾವಯವ ಗೊಬ್ಬರ ಯೂಸ್ ಮಾಡ್ಕೊಂಡು ಬೆಳೆದ್ರೆ ಮಣ್ಣಿನ ಫಲವತ್ತತೆನೂ ಒಳ್ಳೇದಾಗಿರುತ್ತೆ, ಹಾಗೂ ಮಳೆ ನೀರು ಅಂದ್ರೆ ನೀರು ಸಹ ಸಮರ್ಪಕ ರೀತಿಯಲ್ಲಿ ಬಳಕೆ ಆಗತ್ತೆ, ಇಳುವರಿನೂ ಸಹ ಬರುತ್ತೆ. ತಾವು ಶಾರದಾ ಮೇಡಮ್ ಅವರೇ, ಕಾರ್ಯಪಾಲಕ ಇಂಜಿನಿಯರ್ ಆಗಿ ತಾವು ಈ ಒಂದು ಜಲಸಂಪನ್ಮೂಲ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರದವರು ಈಗ ಮುಂಬರುವ ದಿನಗಳಲ್ಲಿ ಹೊಸದಾಗಿ ಈ ಒಂದು ಯಾವ್ಯಾವ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಹೆಂಗೆ? ಸರ್, ಈಗ ನಾವು ಅಡ್ವಾನ್ಸ್ಡ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾವು ಇವಾಗ ರಿಮೋಟ್ ಸೆನ್ಸಿಂಗ್ ಮತ್ತೆ ಕೃತಕ ಬುದ್ಧಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಂಡು ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ನಿಕ್ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ. ಅದೇ ರೀತಿ ಹೆಚ್ಚುವರಿ ಅಂದ್ರೆ ಇವಾಗ ಮೇನ್ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಧ್ಯಯನ ತಕ್ಕಂಗೆ ರೈತರಿಗೂ ಸಹ ಅವರಿಗೆ ಆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ತಗೊಳ್ಬೇಕಲ್ಲ ಮುಂಬರುವ ದಿನಗಳಲ್ಲಿ. ಆ ತಂತ್ರಜ್ಞಾನ ಅವ್ರು ಬಳಸ್ಕೊಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಲ್ಲ ಕ್ಷೇತ್ರಕ್ಕೂ ಬಂದಿದೆ, ರೈತ ಕ್ಷೇತ್ರಕ್ಕೆ ಅದು ಇನ್ನೂ ಅವಶ್ಯಕತೆ. ಈಗ ನಮ್ಮಲ್ಲೇ ನಾರಾಯಣಪುರ ಲೆಫ್ಟ್ NLBC ಅಂತ ಕೇಳಿರ್ಬೋದು, ಅಲ್ಲಿ ಸ್ಕಾಡಾ ಅಂತ ಹೇಳ್ಬಿಟ್ಟು ನಾವು ಒಂದು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ, ಹೌದು, ಅಲ್ಲಿ ಮಾಡಿದೀವಿ. ನೀವು ಹೇಳ್ದಂಗೆ ಒಬ್ಬ ರೈತನು ಸಹ ಮೊಬೈಲ್ ಅಲ್ಲಿ ಇಟ್ಕೊಂಡು ನನಗೆ ಇಷ್ಟು ರಿಕ್ವೈರ್ಮೆಂಟ್ ನೀರು ಬೇಕು ಅಂತ ಹೇಳಿ ಮೊಬೈಲ್ ಅಲ್ಲೇ ಕಳಿಸ್ತಾನೆ, ಮೊಬೈಲ್ ಆಪ್ ಯೂಸ್ ಆಗ್ತಾ ಇದೆ ಅಲ್ಲಿ, ಆ ಲೆವೆಲ್ ತನಕ ಬಂದಿದೆ. ಅದೇ ರೀತಿ ಇಡೀ ಥ್ರೋಟ್ ಕರ್ನಾಟಕನೂ ಆಗ್ಬೇಕಾಗತ್ತೆ. ಈಗ ಈ ಒಂದು ಜಲಸಂಪನ್ಮೂಲ ಇಲಾಖೆಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೂಡ ಒಟ್ಟಾಗಿ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ಒಂದು ಫಲಿತಾಂಶ ಸಿಗುತ್ತೆ. ಈ ಯಾವ ತರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯೋಜನೆ ಹಾಕೊಂಡಿದ್ದಾವೆ? ಈಗ ನೀರಿನ ಅಲೋಕೇಶನ್ ಅಂದ್ರೆ ಈಗ ರಾಜ್ಯ ಮಟ್ಟದಲ್ಲಿ ಎಲ್ಲಾ ನದಿಗಳಿಗೂ ಸಹ ಒಂದು ಡಿಸ್ಪ್ಯೂಟ್ ಅಂತ ಬಂದ್ಬಿಟ್ಟಿದೆ. ಈಗ ಅಂದ್ರೆ ಈಗ ಪಶ್ಚಿಮ ವಾಹಿನಿ ಅದು ಬಿಟ್ಟು ಉಳಿದವೆಲ್ಲ ಈಗ ಕೃಷ್ಣ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ಎಲ್ಲದಕ್ಕೂ ಡಿಸ್ಪ್ಯೂಟ್ ಅಂತ ಇದೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಈ ಡಿಸ್ಪ್ಯೂಟ್ ಬಂದಾಗ ಒಂದು ಹಂತದಲ್ಲಿ ಅದನ್ನು ಸೊಲ್ಯೂಷನ್ ಕೊಡ್ಲೇಬೇಕಾಗತ್ತೆ ಕೇಂದ್ರ ಸರ್ಕಾರ. ಹೌದು, ಅದಿಲ್ದಲೆ ಮುಂದುವರಿಯಕ್ಕೆ ಆಗಲ್ಲ. ಅಂದ್ರೆ ಬಗೆಹರಿದಂಗ ಆಗುತ್ತೆ, ಮಹದಾಯಿ ನೀರು ಬಗೆಹರಿತಾ ಇಲ್ಲ, ಹೌದು, ಮತ್ತೆ ಈ ಕಾವೇರಿ ನೀರು ಬಗೆಹರಿತಾ ಇಲ್ಲ, ಕೃಷ್ಣಾ ನೀರು ಬಗೆಹರಿತಾ ಇಲ್ಲ, ಎಲ್ಲ ನಾವ್ ನಾವೇ ಇದು ಬಗೆಹರಿಸ್ಕೊಳ್ಳಕ್ ಪದ್ಧತಿ ಇದೆ. ಸರ್ಕಾರ ಕೂಡ ಯೋಚನೆ ಮಾಡಿದೆ, ರಾಜಕೀಯ ನಾಯಕರು ಕೂಡ ಬದ್ಧತೆಯಿಂದ ವರ್ತಿಸ್ತಾ ಇದ್ದಾರೆ, ಆದ್ರೂ ಕೂಡ ಹಗ್ಗ ಜಗ್ಗಾಟ ಹಾಗೆ ನಡೆದುಬಿಟ್ಟಿದೆ. ಇದು ನೂರಾರು ವರ್ಷಗಳಿಂದ ನಡೆದಿದೆ. ನಮ್ಮ ವಾಟರ್ ರಿಸೋರ್ಸ್ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೇನ್ ಆಗಿ ನಾವೇನ್ ಮಾಡ್ಬೇಕು ಅಂದ್ರೆ ಜಲನೇನ ಅಭಿವೃದ್ಧಿ ಮಾಡ್ಬೇಕು. ಈಗ ನೀವ್ ಹೇಳಿದಾಗ ತುಂಗಭದ್ರದಲ್ಲಿ ಡ್ಯಾಮ್ ಅಲ್ಲಿ ಸಿಲ್ಟ್ ಅಪ್ ಆಗಿದೆ ಅಂತ ಹೇಳ್ತಿದ್ದೀರಾ, ಅದನ್ನ ಏನು ಮಾಡ್ಬೇಕು ಅಂದ್ರೆ ಹಿಂದಿನ ಅದ್ರದ್ದು ಕಮಾಂಡ್ ಏರಿಯಾ ಇದೆ, ವರದಾ ಅಥವಾ ಭದ್ರಾ ಇದೆಯಲ್ಲ, ಅಲ್ಲಿ ನಾವು ಜಲನೇನ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಸಿಲ್ಟೇಷನ್ ಅಲ್ಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ಬೋದು, ನೀರಿನ ಹರಿವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು, ಅದೊಂದು. ಆಮೇಲೆ ಅರಣ್ಯೀಕರಣವಂತೂ ಎಲ್ಲಾ ಕಡೆ ಆಗ್ಲೇಬೇಕಾಗತ್ತೆ. ಆಮೇಲೆ ಇನ್ನೊಂದು, ನೀವು ಈ ನರ್ಮದಾ ನದಿನಲ್ಲಿ ರಿವರ್ ಫ್ರಂಟ್ ಅಂತ ಕೇಳಿರ್ಬೋದು, ಅಂದ್ರೆ ನದಿಯ ಆಜುಬಾಜು ಅಂದ್ರೆ ಸೈಡ್ಗಳಲ್ಲಿ ಆಜುಬಾಜು ಆಜುಬಾಜು ಸ್ಥಳಗಳಲ್ಲಿ ಬ್ಯಾಂಕ್ ದಂಡೆ ದಂಡೆಗಳಲ್ಲಿ ಒಂದು ಸಂರಕ್ಷಣೆಗಾಗಿ ಅಂದ್ರೆ ಈಗ ಇವಾಗ ಏನಾಗ್ತಿದೆ ಅಂದ್ರೆ ನದಿಗಳಲ್ಲಿ ಡೈರೆಕ್ಟ್ ಆಗಿ ಗ್ರಾಮಗಳಿಂದ ಆಗಿರ್ಬೋದು ನಗರಗಳಿಂದ ಆಗಿರ್ಬೋದು ಕಲುಷಿತ ನೀರು ಡೈರೆಕ್ಟ್ ಆಗಿ ಅಲ್ಲಿಂದ ಸೇರುತ್ತೆ ಸೇರಿಸ್ಬಿಡ್ತಾರೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಒಂದು STP ಕಟ್ಟಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಕಂಪ್ಲೀಟ್. ಶಾರದಾ ಮೇಡಮ್ ಅವರೇ, ಈ ಪ್ರಾಜೆಕ್ಟ್ ಆಗ್ಲೇ ಈಗ ಗಂಗಾ ಶುದ್ಧೀಕರಣದಲ್ಲಿ ಬಂದಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಮುತುವರ್ಜಿ ವಹಿಸಿ ಅಲ್ಲಿ ಪವಿತ್ರ ಮಾಡಿಬಿಟ್ಟಿದ್ದಾರೆ, ಅದೇ ತರ ಎಲ್ಲ ಕಡೆ ಬರಬೇಕು. ಹೌದು ಹೌದು, ಲೀಸ್ಟ್ ಒಂದು ಪೈಲಟ್ ತರ ಆದಾಗ ಮುಂದೆ ಅದೇ ರೀತಿ ಎಲ್ಲಾ ಕಡೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಅದರಿಂದ ನೋಡಕ್ಕೂ ಅಲ್ಲ, ನದಿ ನಮ್ಮ ಜೀವ, ನದಿ ಇಲ್ಲದೆ ನಾವು ಬದುಕಾಗಲ್ಲ. ಇದು ನಾವು ಹಿಂದವ್ರು ಮಾಡಿದ್ರು ಉಳಿಸ್ಕೊಂಡಿದ್ರು, ನದಿ ಮತ್ತೆ ಕೆರೆಗಳು ಮತ್ತೆ ನೀರಿನ ಯಾವುದೇ ಮೂಲ ಇರಬಹುದು. ಹೌದು, ಈಗ ನಾನು ಮುಂಚೆ ಹೇಳಿದೆ ಮೂರು ಆಯಾಮಗಳು ಅಂತ ಹೇಳಿದೆ, ಅಂದ್ರೆ ಇರೋ ಬದಲಾವಣೆಯನ್ನ ಹೆಚ್ಚಾಗಿ ನೋಡ್ಕೊಳ್ಳೋದಂತೆ ಅಥವಾ ವಾಪಸ್ ಅದನ್ನ ಮರುಸ್ಥಾಪನೆಗೊಳಿಸೋ ಬಗ್ಗೆ ಒಂದು ಚಿಂತನೆ ನಡೆಸೋದು. ಇದಕ್ಕೆ ಮೇನ್ ಅಂತ ಹೇಳಿದ್ರೆ ಇಂಗಾಲ, ಇಂಗಾಲ ಅದೇ ಹೇಳದ್ನಲ್ಲ, ಪಳಿಯುಳಿಕೆ ಇಂಧನಗಳನ್ನ ನಾವು ಕಡಿಮೆ, ವಾಹನ ಬಳಕೆಯನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಈ ಥರ್ಮಲ್ ಪ್ಲಾಂಟ್ ನಲ್ಲಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಈಗ ಸೌರ ವಿದ್ಯುತ್ ಅಂದ್ರೆ ಸೋಲಾರ್, ಪವನ ವಿದ್ಯುತ್, ವಿಂಡ್ ಪವರ್, ಈಗ ವೇವ್ ಎನರ್ಜಿನು ಮಾಡಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಇವಾಗ ಅಧ್ಯಯನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಪ್ರೈವೇಟ್ ಒಂದು ಇನ್ಸ್ಟಿಟ್ಯೂಟ್ ಇಂದ ಮಾಡ್ತಾ ಇದಾರೆ ವೇವ್ ಎನರ್ಜಿಯಿಂದ. ಅಂದ್ರೆ ಈ ಕಡಲ ತೀರ ಕೊರತೆ ಆಗಬಾರದು, ಆ ಪ್ರೊಟೆಕ್ಷನ್ ವರ್ಕು ಆಗ್ಬೇಕು, ವೇವ್ ಎನರ್ಜಿನೂ ಆಗ್ಬೇಕು. ಆಮೇಲೆ ಡಿಸ್ಯಾಲಿನೇಷನ್ ಅಂದ್ರೆ ಕುಡಿಯೋಕೆ ಯೋಗ್ಯವಾಗಿ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡೋ ತರನು ಒಂದು ಅಧ್ಯಯನ ನಡೀತಾ ಇದೆ. ಸಮುದ್ರದ ಅಲೆಗಳ ಮೂಲಕ ನೀವು ಕುಡಿಯುವ ನೀರನ್ನು ವಿದ್ಯುತ್ ಅನ್ನು ನೀವು ಸಂಪಾದನೆ ಮಾಡ್ಕೊಳ್ಳಿ, ಆ ಅಧ್ಯಯನನು ಇವಾಗ ನಡೀತಾ ಇದೆ. ಅದು ಒಂದು ಇನ್ಸ್ಟಿಟ್ಯೂಟ್ ಇಂದ ಮಾಡಿಸ್ತಾ ಇದಾರೆ. ಆಮೇಲೆ ಮೇನ್ ಇನ್ನೊಂದು, ನಾವು ಇದನ್ನ ಹವಾಮಾನ ಬದಲಾವಣೆನ ಅವಾಯ್ಡ್ ಮಾಡಬೇಕು ಅಂದ್ರೆ ಮೇನು ಅರಣ್ಯ ನಿರ್ಮಾಣ, ಅರಣ್ಯ ಬೆಳೆಸೋದು ಅಥವಾ ನೆಡುತೋಪು ಬೆಳೆಸೋದು. ಈಗ ನಾವೆಲ್ಲ ಇಂಗಾಲದ ಟ್ರೇಡಿಂಗ್ ಅಂತ ಕೇಳಿರ್ಬೋದು, ಇಂಗಾಲದ ವ್ಯಾಪಾರ ಅಂತ ಕೇಳಿರ್ಬೋದು. ಇದು 2015 ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಹೇಳಿ ಇನಿಷಿಯೇಟ್ ಆಯ್ತು. ಇದ್ರದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪನಿ ಅಥವಾ ಕಾರ್ಖಾನೆ ನಾವು ಇವಾಗ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಖಾನೆಯಿಂದ ಇಷ್ಟು ಇಂಗಾಲ ಪ್ರೊಡ್ಯೂಸ್ ಆಗತ್ತೆ ಅಂತ ಒಂದು ವರದಿ ಕೊಡ್ತಾರಲ್ಲ, ಆ ಇಂಗಾಲದಷ್ಟು ನಾವು ಬೇರೆ ಕಡೆ, ಈಗ ಅಲ್ಲೇ ಒಂದು ನಾವು ಅರಣ್ಯವನ್ನು ನಿರ್ಮಾಣ ಮಾಡಕ್ಕಾಗಲ್ಲ. ಅದು ಎಷ್ಟು ಇಂಗಾಲ ಕ್ವಾಂಟಿಟಿ ಪ್ರಮಾಣ ಇದೆಯೋ ಅಷ್ಟು ಇಂಗಾಲದ ಪ್ರಮಾಣಕ್ಕೆ ತಕ್ಕಂತೆ ಅರಣ್ಯವನ್ನು ನಿರ್ಮಿಸಿಕೊಂಡು ಅದನ್ನ ನಮ್ಮ ಖಾತೆಯಲ್ಲಿ ಹಾಕೊಂಡು ಗವರ್ಮೆಂಟ್ಗೆ ಅಂದ್ರೆ ಸರ್ಕಾರಕ್ಕೆ ತೋರಿಸೋದು, ನಾವಿಷ್ಟು ನಮ್ಮ ಕಾರ್ಖಾನೆಯಿಂದ ಮಾಡಿದ್ರು ಮಾಡ್ತೇವೆ, ಸಮ ಪಾಲು ಅಲ್ಲಿ ನಾವು ಅರಣ್ಯವನ್ನು ನೆಟ್ಟಿದೀವಿ ಅಂತ ಹೇಳಿ. ಇದು ಒಂದು ಅಗ್ರಿಮೆಂಟ್ ಈಗ ರೀಸೆಂಟ್ ಆಗಿ ಆಗಿರೋದು 2015 ಅಲ್ಲಿ. ಇದು ಕೂಡ ತಮ್ಮ ಏನು ಜಲಸಂಪನ್ಮೂಲ ಇಲಾಖೆ ವತಿಯಿಂದ? ಇಲ್ಲ ಇಲ್ಲ, ಇದು ವಿಶ್ವ ಮಟ್ಟದಲ್ಲಿ ಆಗಿರೋದು, ವಿಶ್ವ ಮಟ್ಟದಲ್ಲಿ ಇದು. ಆಯ್ತಾಯ್ತು. ಅದೇ ರೀತಿ ಈಗ ನಾವು ಬಳಸೋ ಒಂದು ಮನೆಯಲ್ಲಿ ಬಳಸೋ 1 ಕಿಲೋವ್ಯಾಟ್ ಗಂಟೆ ವಿದ್ಯುತ್ ಉಳಿತಾಯ ಮಾಡಿದ್ರು ಸಹ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗತ್ತೆ, ಅದನ್ನು ಸಹ ನಾವು ಬಳಸಬೇಕು. ಆಮೇಲೆ ಈಗ ಹಿಂದೆ ಹೇಳದಂಗೆ ತುಂತುರು ನೀರಾವರಿನ ಕೃಷಿ ರೈತರು ಅಳವಡಿಸಿಕೊಂಡ್ರೆ 30-40% ನೀರು ಉಳಿತಾಯವಾಗುತ್ತೆ. ನಾವು ವಿಚಾರ ಮಾಡಿದ್ರೆ ಸಾಕಷ್ಟು ಮಾರ್ಗಗಳು ಇದಾವೆ. ಈಗ ನೀರು ಕಡಿಮೆ ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ, ನದಿ ಮೂಲ ಕಡಿಮೆ ಆಗ್ತಾ ಇದೆ, ಆದ್ರೂ ಈಗ ತಾವು ಹಾಗೆ ಮುತುವರ್ಜಿ ವಹಿಸಿ ಮುಂಬರುವ ದಿನಗಳ ಸವಾಲುಗಳನ್ನು ಎದುರಿಸಬೇಕಂದ್ರೆ ತಾವು ಹೇಳಿದ ಒಂದೊಂದು ಹಂತಗಳನ್ನ ನಾವು ಅಳವಡಿಸಿಕೊಂಡ್ರೆ ಆಗುತ್ತೆ. ಹೌದು, ಎಲ್ಲಾ ರೀತಿಯಿಂದ ಎಲ್ಲಾ ಸಹಕಾರಗಳು ಬೇಕು, ರೈತರ ಸಹಕಾರನೂ ಬೇಕು, ಹಾಗೆ ಸರ್ಕಾರದ ವಿವಿಧ ಇಲಾಖೆಗಳ ಸಹಕಾರನೂ ಬೇಕು, ಹಾಗೆ ಅಧ್ಯಯನ ಕೇಂದ್ರಗಳಿಂದನೂ ಇದರ ಒಂದು ವರದಿ ಮಾಡಕ್ಕೆ ಬೇಕಾಗತ್ತೆ. ತುಂಬಾ ಸಂತೋಷ ಶಾರದಾ ಕೆ ಮೇಡಮ್ ಅವರೇ, ಪ್ರಸ್ತುತ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಇವತ್ತು ನಮಗೆ ಈ ಒಂದು ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಈ ಒಂದು ಪರಿಸರವನ್ನ ರಕ್ಷಿಸುವ ನಿಟ್ಟಿನಲ್ಲಿ ತಮ್ಮ ಇಲಾಖೆ ವತಿಯಿಂದ ಯಾವ್ಯಾವ ತರದ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಹಾಕೊಂಡಿದೆ, ಮತ್ತೆ ನಮ್ಮ ರೈತರು ಯಾವ ತರದಲ್ಲಿ ಈ ಒಂದು ಸವಾಲನ್ನ ಎದುರಿಸಬೇಕು, ಈ ಎಲ್ಲ ಕುರಿತು ಅತಿ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ಏನು ಪರಿಸರ ಸಂರಕ್ಷಣಾವಾದಿಗಳಿರ್ತಾರೆ, ಅವರು ತಮ್ಮ ಜೊತೆ ಮಾತಾಡಬೇಕು, ಸಂಪರ್ಕ ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಧನ್ಯವಾದಗಳು. ನನ್ನ ಸಂಪರ್ಕ ಸಂಖ್ಯೆ 9844-14333. ಇನ್ನೊಮ್ಮೆ 9844-14333. ಇನ್ನೊಮ್ಮೆ ಶಾರದಾ ಮೇಡಮ್ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಹವಾಮಾನ ಬದಲಾವಣೆ ಅಥವಾ ವಾತಾವರಣ ವೈಪರೀತ್ಯ ಅದರ ಹೊಂದಾಣಿಕೆ ಬಗ್ಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಶ್ರೀಮತಿ ಶಾರದಾ ಕೆ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಹರಣ ಕಲ್ಯಾಣ ಪಟ್ಟಣವಾಯ್ತು, ಕಲ್ಯಾಣ ಪಟ್ಟಣವಾಯ್ತು, ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ, ಚರಣರು ಹಾಡಿ ಪಾಡಿ ಚರಣರು ಹಾಡಿ ಪಾಡಿ ಶಿವಣ್ಣ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ. ಪ್ರಭು